ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಿಲೀದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲೀದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ರಂಗ. ಕೇಳುಗರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಈರುಳ್ಳಿ ಬೇಸಾಯ ಕುರಿತು ತೋಟಗಾರಿಕೆ ಮಹಾವಿದ್ಯಾಲಯದ ತರಕಾರಿ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಚಂದ್ರಶೇಖರ್ ಹಂಜಿನಮನಿ ಅವರೊಂದಿಗೆ ಸಂದರ್ಶನ ಹಾಗೂ ನೀರಾವರಿ ನೀರಿನ ಪರೀಕ್ಷೆ ಕುರಿತು ಮಾಹಿತಿ ಮೂಡಿಬರಲಿದೆ. ಮೊದಲಿಗೆ ಜಾಹೀರಾತುಗಳು. 2 ವಾರ ಕೆಮ್ಮು, ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗಕ್ಕೆ ಔಷಧಿ ಸೇವಿಸುತ್ತಿದ್ದರೆ ಮದ್ಯಪಾನದಿಂದ ದೂರವಿರಿ. ಮದ್ಯಪಾನ ಔಷಧಿಯ ಪರಿಣಾಮ ಕಡಿಮೆ ಮಾಡುತ್ತದೆ ಮತ್ತು ಲಿವರ್ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ. ಗಮನಿಸಿ, ಜಿಲ್ಲಾ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳಲ್ಲಿ ವ್ಯಸನಮುಕ್ತ ಕೇಂದ್ರಗಳು ಲಭ್ಯ. ಕ್ಷಯರೋಗವನ್ನು ದೂರವಿಡಿ, ಕ್ಷಯರೋಗಿಯನ್ನಲ್ಲ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅತ್ತೆ, ನಿಧಾನವಾಗಿ ತುಂಬಾ ಸೊಂಟ ನೋವು ಕಣಮ್ಮ. ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ಮನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020/2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020/2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಎಂತದು ಡಾಕ್ಟ್ರೇ, ನನ್ ಗಂಡನಿಗೆ 3-4 ದಿನದಿಂದ ಜ್ವರ, ಜೋರ್ ಶೀತ, ಎಂತ ತಲೆ ಬಿಸಿ ಇದು. ಇದೇನಾದ್ರೂ ಒಮಿಕ್ರಾನ್ ಇರಬಹುದಾ ಅಂತ ಅನುಮಾನ. ನೀವೇ ನಿರ್ಧಾರ ಮಾಡಿದ್ರೆ ಹೇಗಮ್ಮ? ವ್ಯಾಕ್ಸಿನೇಷನ್ ಆಗಿದೆ ತಾನೆ? ಹೌದು ಆಗಿದೆ, ಆದ್ರೂ ಆಸ್ಪತ್ರೆಗೆ ಸೇರಿಸಬೇಕು ಅನಿಸ್ತದೆ. ಖಂಡಿತ ಬೇಡ, ಟೆಸ್ಟ್ ರಿಪೋರ್ಟ್ ಬರೋ ತನಕ ಮನೆಯಲ್ಲೇ ಇರ್ಲಿ, ಔಷಧಿ ಕೊಡೋಣ, ಗುಣವಾಗ್ತಾರೆ. ಕೋವಿಡ್ ಟೆಸ್ಟ್ ರಿಪೋರ್ಟ್ ಬರುವವರೆಗೂ ಮನೆಯಲ್ಲೇ ಇರಿ. 2 ಡೋಸ್ ಲಸಿಕೆ ಪಡೆದಿದ್ದೇವೆ ಎಂಬ ನಿರ್ಲಕ್ಷ್ಯ ಬೇಡ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಈರುಳ್ಳಿ ಬೇಸಾಯ ಕುರಿತು ತೋಟಗಾರಿಕೆ ಮಹಾವಿದ್ಯಾಲಯದ ತರಕಾರಿ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಚಂದ್ರಶೇಖರ್ ಹಂಚಿನಮನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಚಂದ್ರಶೇಖರ್ ಹಂಚಿನಮನಿ ಅವರೇ. ನಮಸ್ಕಾರ. ಈರುಳ್ಳಿ ನಮ್ಮ ಮುಖ್ಯವಾದ ಒಂದು ತರಕಾರಿ ಬೆಳೆ. ಈ ಬೆಳೆ ನಮಗೆ ಬಹಳ ಅತ್ಯವಶ್ಯಕವಾದಂಥ ಒಂದು ತರಕಾರಿ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ನಾವು ಇದನ್ನ ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಬೆಳಿತೀವಿ, ಮತ್ತು ನಮ್ಮ ರೈತ ಬಾಂಧವರು ಬಹಳ ಇಷ್ಟಪಟ್ಟು ಬೆಳೆಯುವಂಥ ಬೆಳೆ ಅಂತಲೂ ಹೇಳ್ಬೋದು. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಆ ಬೆಲೆ ಕೂಡ ಇದಕ್ಕೆ ಚೆನ್ನಾಗಿರುತ್ತೆ. ತಾವಿವತ್ತು ಮುಖ್ಯವಾಗಿ ಈ ಈರುಳ್ಳಿಯಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಪರಿಚಯವನ್ನು ಮಾಡಿಕೊಡಬೇಕು. ಈಗ ಪ್ರಾರಂಭದಲ್ಲಿ ಈರುಳ್ಳಿ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರ? ಈರುಳ್ಳಿ ನಮ್ಮ ದೇಶದಲ್ಲಿ ಬೆಳೆಯುವಂಥ ಒಂದು ವಾಣಿಜ್ಯ ತರಕಾರಿ ಬೆಳೆಯಾಗಿದೆ. ಇದನ್ನು ತರಕಾರಿ ಅಂತೆಯೂ ಉಪಯೋಗ ಮಾಡಿಬಿಡ್ಬೋದು ಅಥವಾ ಸಾಂಬಾರು ಪದಾರ್ಥದಂತೆಯೂ ನಾವು ಉಪಯೋಗಿಸ್ಬೋದು. ಆಮೇಲೆ ಬೆಳೆ ಎಲ್ಲ ಹಂತಗಳಲ್ಲಿ ಕೂಡ ನಾವು ಈರುಳ್ಳಿಯನ್ನು ಉಪಯೋಗ ಮಾಡ್ಬೋದು. ಮತ್ತು ಘಾಟ ವಾಸನೆಗೆ ಒಂದು ಪ್ರಸಿದ್ಧವಾದ ತರಕಾರಿ ಬೆಳೆ. ಆಮೇಲೆ ನಮ್ಮ ದೇಹಕ್ಕೆ ಬೇಕಾಗುವಂಥ ಬಿ ಮತ್ತು ಸಿ ಅನ್ನಾಂಗಗಳನ್ನು ಇದು ಹೇರಳವಾಗಿ ಒದಗಿಸ್ತತಿ. ಇನ್ನು ಮುಖ್ಯವಾಗಿ ನಾವು ಈರುಳ್ಳಿಯನ್ನು ಬೆಳಿಬೇಕು ಅಂದರೆ ಯಾವ ರೀತಿಯಾದಂತಹ ಮಣ್ಣಲ್ಲಿ ಬೆಳೆದ್ರೆ ಒಳ್ಳೇದು ಅಂತೀರಿ? ಈ ಬೆಳೆಯನ್ನು ನಾವು ಹಲವಾರು ಬಗೆಯ ಮಣ್ಣುಗಳಲ್ಲಿ ಬೆಳಿಬಹುದು. ಆದರೆ ಮರಳು ಮಿಶ್ರಿತ ಗೋಡು ಮಣ್ಣು ಈ ಒಂದು ಬೆಳೆಗೆ ಬಹಳ ಸೂಕ್ತವಾದದ್ದು. ಮತ್ತು ನಾವು ಸವಳು ಮಣ್ಣಿನ ವಿದ್ಯುನ್ನತೆ ಅಂತ ಏನು ಹೇಳ್ತೀವಲ್ಲ ಪಿ ಎಚ್ ಅಂತ, ಅದು ನಮ್ಮ 6-8 ಡೆಸಿಮಲ್ ಇದ್ರೆ ಅದು ಬಹಳ ಒಂದು ಚೆನ್ನಾಗಿ ಬರ್ತದೆ. ಆದರೆ ಯಾವುದೇ ಕಾರಣಕ್ಕೂ ಹೆಚ್ಚು ಕ್ಷಾರ ಮತ್ತು ಜೌಗು ಪ್ರದೇಶ ಈ ಬೆಳೆಗೆ ಸೂಕ್ತವಲ್ಲ ಅಂತೇಳಿ ಇಲ್ಲಿ ನಾವು ಹೇಳಬೇಕಾಗತ್ತೆ. ಮುಖ್ಯವಾಗಿ ಈರುಳ್ಳಿಯನ್ನ ನಾವು ವರ್ಷ ಪೂರ್ತಿ ಮಾರುಕಟ್ಟೆಯಲ್ಲಿ ನೋಡ್ತೀವಿ. ಹಾಗಾದ್ರೆ ಈರುಳ್ಳಿಯ ಯಾವ್ಯಾವ ಕಾಲದಲ್ಲಿ ಬಿತ್ತನೆ ಮಾಡೋದಕ್ಕೆ ಕಾಲ ಸೂಕ್ತ ಅಂತೀರಾ? ಈರುಳ್ಳಿಯನ್ನು ವರ್ಷದ ಎಲ್ಲಾ ಕಾಲಗಳಲ್ಲಿ ಬೆಳಿಬಹುದು. ಇದನ್ನು ಪ್ರಾರಂಭ ಮಾಡಲು ಜೂನ್, ಜುಲೈ, ಸೆಪ್ಟೆಂಬರ್, ಅಕ್ಟೋಬರ್ ಹಾಗೂ ಜನವರಿ, ಫೆಬ್ರವರಿ ತಿಂಗಳುಗಳು ಬಹಳ ಉತ್ತಮ ಅಂತ ಹೇಳ್ಬೋದು. ಮತ್ತು ಚಳಿಗಾಲದಲ್ಲಿ ಬೆಳೆದ ಗಡ್ಡೆಗಳು ಉತ್ತಮವಾಗಿರ್ತವೆ, ಯಾಕಂದರೆ ಅಲ್ಲಿ ಮಳೆ ಇರುವುದಿಲ್ಲ ಕೊಯ್ಲು ಮಾಡಬೇಕಾರೆ. ಅದಕ್ಕಾಗಿ ಉತ್ತಮ ಗಡ್ಡೆಗಳನ್ನು ನಾವು ಪಡಿತೀವಿ. ಮತ್ತು ಪ್ರತಿ ಹಂಗಾಮಿಗೆ ಸೂಕ್ತವಾದಂಥ ಸಾಕಷ್ಟು ತಳಿಗಳನ್ನು ನಾವು ಆಯ್ಕೆ ಮಾಡಿ ಆಯಾ ಕಾಲದಲ್ಲಿ ನಾವು ಅದನ್ನು ಬೆಳೆದ್ರೆ ಬಹಳಷ್ಟು ಒಂದು ಚೆನ್ನಾಗಿ ಇಳುವರಿಯನ್ನು ಪಡಿಬೋದು. ಅಂದರೆ ಚಳಿಗಾಲ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವೇನು ಬಿತ್ತನೆ ಮಾಡಿಕೊಂಡು ಬೆಳಿತೀವಲ್ಲ, ಆ ಒಂದು ಬೆಳೆನಲ್ಲಿ ನಮಗೆ ಒಳ್ಳೆಯ ಗುಣಮಟ್ಟದ ಗಡ್ಡೆಗಳು ಸಿಗ್ತವೆ. ಇನ್ನು ಈರುಳ್ಳಿನಲ್ಲಿ ಇರುವಂತ ಸುಧಾರಿತ ತಳಿಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಇದರಲ್ಲಿ ಸಾಕಷ್ಟು ಸುಧಾರಿತ ತಳಿಗಳನ್ನು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ಹೆಸರುಘಟ್ಟದವರು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ಅರ್ಕ ಕಲ್ಯಾಣ ಅಂತ ಹೇಳಿ ಹೇಳ್ತೀವಿ. ಇದು ಎಲೆಮಚ್ಚೆ ರೋಗವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ಹೊಂದೈತಿ. ಮತ್ತು ಚಪ್ಪಟೆ ಆಕಾರ, ಆಮೇಲೆ ಮಧ್ಯಮ ಗಾತ್ರದಿದ್ದು ಕೆಂಪು ಬಣ್ಣವನ್ನು ಹೊಂದಿರತೈತಿ. ಮತ್ತು ಇದು ಮಳೆಗಾಲಕ್ಕೆ ಒಂದು ಸೂಕ್ತವಾದ ತಳಿ. ಮತ್ತು 140 ದಿನಗಳಲ್ಲಿ ಈ ಒಂದು 45 ಟನ್ನಷ್ಟು ಇಳುವರಿಯನ್ನು ಈ ಒಂದು ತಳಿಯಿಂದ ಪಡಿಬೋದು. ಅದಲ್ಲದೆ ಇನ್ನೊಂದು ಅರ್ಕ ನಿಕೇತನ್ ಅಂತೇಳಿ ಗುಂಡಗಾಯದ ಗಡ್ಡೆಗಳು ಇರ್ತಾವೆ. ಮತ್ತು ಗಡ್ಡೆಗಳು ಬಹಳ ಗಟ್ಟಿಯಾಗಿರ್ತಾವೆ, ಆಮೇಲೆ ಹೆಚ್ಚು ಖಾರ ಇರ್ತಾವೆ ಇವು ಅರ್ಕ ನಿಕೇತನದ್ದು. ಅದಲ್ಲದೆ 3-4 ತಿಂಗಳು ನಾವು ಇದನ್ನು ಕೆಡದೆ ಹಾಗೆ ಇಡ್ಬೋದು. ಮತ್ತು 1 ಹೆಕ್ಟರ್ಗೆ 37 ಟನ್ನಷ್ಟು ನಾವು ಇಳುವರಿಯನ್ನು ಇದರಲ್ಲಿ ಪಡಿಬೋದು. ಈ ತಳಿ ಮುಂಗಾರು ಮತ್ತು ಹಿಂಗಾರಿ ಎರಡಕ್ಕೂ ಒಂದು ಸೂಕ್ತವಾದ ತಳಿ. ಮತ್ತು ಇನ್ನೊಂದು ಅರ್ಕ ಪ್ರಗತಿ ಅಂತೇಳಿ ಗುಲಾಬಿ ಬಣ್ಣದ ಒಂದು ತಳಿ ಇದೆ, ಅದು ಕೂಡ ಉತ್ತಮ ಶೇಖರಣಾ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು 130 ದಿನಗಳಲ್ಲೇ ನಾವು ಕಟಾವಿಗೆ ಬರ್ತೈತಿ. ಅದಲ್ಲದೆ ಅರ್ಕ ಪಿತಾಂಬರ ಅಂತೇಳಿ ಇನ್ನೊಂದು ಗಡ್ಡೆ ಹಳದಿ ಬಣ್ಣ ಇದ್ದು ಇದನ್ನು ಕೂಡ ಗುಂಡಾಗಿ ಇರ್ತೈತಿ. ಅದಲ್ಲದೆ ಇದನ್ನು ಕೂಡ ನಾವು ಭಾಳ ದಿನಗಳವರೆಗೆ ಶೇಖರಿಸಿಡ್ಬೋದು. ಬಟ್ ಈ ಅರ್ಕ ಪಿತಾಂಬರದಲ್ಲಿ ಖಾರದ ಅಂಶ ಭಾಳಷ್ಟು ಕಡಿಮೆ ಆಗೈತಿ. ಮತ್ತು ಇದು ಚಳಿಗಾಲದಲ್ಲಿ ಬೆಳೆಯಲು ಒಂದು ಸೂಕ್ತವಾದ ತಳಿ ಅಂತ ಹೇಳ್ಬೋದು. ಮತ್ತು ನಾಸಿಕ್ ರೆಡ್ ಮತ್ತು ಅಗ್ರಿಪೌನ್ ಡಾರ್ಕ್ ರೆಡ್ ಅಂತೇಳಿ ನಮ್ಮ ನ್ಯಾಷನಲ್ ರಿಸರ್ಚ್ ಸೆಂಟರ್ ಪುಣೆದವರು ಅವನ್ನು ಅಭಿವೃದ್ಧಿಪಡಿಸಿದಂಥ ತಳಿಗಳು ಕೂಡ ಇದಾವೆ. ಇನ್ನೊಂದು ಅರ್ಕ ಸ್ವಾದಿಷ್ಟ ಅಂತೇಳಿ ಬರುತ್ತೆ, ಅದು ಬಿಳಿ ಬಣ್ಣವನ್ನು ಹೊಂದಿದಂಥ ತಳಿ. ಅದಲ್ಲದೆ ಇದು ಗಡ್ಡೆಗಳು ಸ್ವಲ್ಪ ಸಣ್ಣ ಸೈಜದ್ದು ಇರ್ತಾವೆ. ಮತ್ತು ಪ್ರತಿ ಹೆಕ್ಟರ್ಗೆ 16-18 ಇದನ್ನು ನಾವು 8 ಸೆಂಟಿಮೀಟರ್ ಅಂತರ ಸಾಲಿನಲ್ಲಿ ಮತ್ತು 6 ಸೆಂಟಿಮೀಟರ್ ಗಡ್ಡೆಯಿಂದ ಗಡ್ಡೆಗೆ ಇದನ್ನು ಅಂತರದಲ್ಲಿ ಇವನ್ನ ಬೆಳಿಬಹುದು ಅರ್ಕ ಸ್ವಾದಿಷ್ಟ. ಅದಲ್ಲದೆ ಈ ಅರ್ಕ ಭೀಮಾ 3 ತಳಿಗಳ ಸಂಯೋಜಿತ ತಳಿ ಇದೆ. ಗುಲಾಬಿಯಿಂದ ಕೆಂಪು ಬಣ್ಣ ಗೋಲಾಕಾರದ ಗಡ್ಡೆಗಳನ್ನು ಇದರಲ್ಲಿ ನಾವು ಪಡಿಬೋದು. ಅದಲ್ಲದೆ ಸುಮಾರು ಸ್ಥಳೀಯ ತಳಿಗಳಿದಾವೆ, ಬಳ್ಳಾರಿ ರೆಡ್ ಇರ್ಬೋದು, ತೆಲುಗಿ ಕೆಂಪು ಇರ್ಬೋದು, ತೆಲುಗಿ ಬಿಳಿ, ಕುಮಟಾ, ರಾಂಪುರ, ಸತಾರ ಲೋಕಲ್, ಇವೆಲ್ಲ ಸ್ಥಳೀಯ ತಳಿಗಳು. ಮತ್ತು ಇತ್ತೀಚಿನ ದಿನಗಳಲ್ಲಿ 2 ಸಂಕರ್ಣ ತಳಿಗಳನ್ನು ಕೂಡ ಅರ್ಕ ಕೀರ್ತಿಮಾನ್, ಅರ್ಕ ಲಾಲಿಮಾ ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ ಒಂದು ಸಂಕರ್ಣ ತಳಿಗಳಿದಾವೆ. ಅದಲ್ಲದೆ ಕೆಲವೊಂದು ಸಣ್ಣ ಗಡ್ಡೆಯುಳ್ಳ ತಳಿಗಳು, ಸ್ಥಳೀಯ ತಳಿಗಳು, ಉದಾಹರಣೆಗೆ ಬೆಂಗಳೂರು ಗುಲಾಬಿ ಈರುಳ್ಳಿ ಅಂತೇಳಿ ಒಂದು ಬರುತ್ತೆ. ಆಮ್ಯಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ದವರು ಕೂಡ ಸಣ್ಣ ಗಡ್ಡೆಗಳ ಅರ್ಕ ಬಿಂದು ಮತ್ತು ಅರ್ಕ ವಿಶ್ವಾಸ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಓಹೋ, ಇಷ್ಟೆಲ್ಲ ಸುಧಾರಿತ ತಳಿಗಳಿದಾವೆ ಮತ್ತೆ ಸಂಕರ್ಣ ತಳಿಗಳು ಕೂಡ ಇವತ್ತು ಲಭ್ಯವಿದಾವೆ. ನಮ್ಮ ರೈತ ಬಾಂಧವರು ಅವರ ಒಂದು ಪ್ರದೇಶಕ್ಕೆ ಯಾವ ತಳಿ ಸೂಕ್ತ ಅದನ್ನ ಆ ಸ್ಥಳೀಯ ತಜ್ಞರನ್ನ ಸಂಪರ್ಕಿಸಿ ಬೇಸಾಯಕ್ಕೆ ಬಳಸ್ಕೋಬಹುದು. ಇನ್ನು ನಾವು ಬೇಸಾಯಕ್ಕೆ ಬೇಕಾಗುವಂತ ಒಂದು ಸಾಮಗ್ರಿಗಳಿಗೆ ಬಂದ್ರೆ ಬಿತ್ತನೆ ಬೀಜ, ರಸಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಿ? ಈಗ ಉದಾಹರಣೆಗೆ ನಾವು ಈಗ ಬೀಜ 3 ರೀತಿಯಾಗಿ ನಾವು ನಾಟಿ ಮಾಡ್ತೇವೆ. 1 ಸಸಿ ನಾಟಿ ಮಾಡೋದು, ಸಸಿ ಮಡಿ ತಯಾರಿಸಿ ಮಾಡ್ತೀವಿ. ಮತ್ತು ಕೂರಿಗೆ ಬಿತ್ತನೆ ಅಥವಾ ಚೆಲ್ಲೋದು ಅಂತ ಹೇಳ್ತೇವೆ ನಾವು, ಬ್ರಾಡ್ಕಾಸ್ಟಿಂಗ್ ಅಂತೇಳಿ. ಅದರ ರೀತಿಯಾಗಿ ಮಾಡಿದರೆ ಬೇರೆ ಬೇರೆ ಪ್ರಮಾಣದ ಬೀಜಗಳು ಬೇಕಾಗವೆ. ಸುಮಾರು 1 ಹೆಕ್ಟರ್ಗೆ ಅಂದರೆ 2.5 ಎಕರೆಗೆ ನಾವು ಈ ಕೈ ಅಥವಾ ಕೂರಿಗೆ ಬಿತ್ತನೆ ಹೋದಿವಿ ಅಂದರೆ 20-25 ಕಿಲೋಗ್ರಾಂ ಬೇಕಾಗತ್ತೆ ಬಿತ್ತನೆ ಬೀಜ. ಸಸಿ ನಾಟಿ ಮಾಡಲು ಹೋದರೆ 8-10 ಕೆಜಿ ಬೀಜಗಳು ಸಾಕು. ಮತ್ತು ಮಾರುಕಟ್ಟೆಯಿಂದ ಉತ್ತಮ ಗಡ್ಡೆಗಳನ್ನು ತಂದು ಕೂಡ ನಾವು ಬೆಳೆಯನ್ನು ಬೆಳಿಬಹುದು. ಅದರಲ್ಲಿ 875 ಕಿಲೋಗ್ರಾಂ ನಮಗೆ ಸುಮಾರು 2.5 ಎಕರೆಗೆ ಗಡ್ಡೆಗಳು ಬೇಕಾಕವು. ಇದಲ್ಲದೆ ನಾವು ಬಿತ್ತನೆಕ್ಕಿಂತ ಅಥವಾ ನಾಟಿಗಿಂತ ಮುಂಚೆನೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ಸರಿಯಾಗಿ ಸುಮಾರು ಒಂದು 2.5 ಎಕರೆಗೆ 30 ಟನ್ನಿನಷ್ಟು ನಾವು ಕೊಟ್ಟಿಗೆ ಗೊಬ್ಬರವನ್ನು ಸರಿಯಾಗಿ ಮಣ್ಣಿನಲ್ಲಿ ಮಿಶ್ರ ಮಾಡಬೇಕು. ಅದಲ್ಲದೆ ಈ ಸಾರಜನಕ 125 ನಾವು ಸುಮಾರು 125 ಕಿಲೋಗ್ರಾಮು ಸಾರಜನಕ, ಒಂದು 75 ಕಿಲೋಗ್ರಾಮು ರಂಜಕ ಮತ್ತು 125 ಕಿಲೋಗ್ರಾಮ್ ಪೊಟ್ಯಾಷನ್ನ ನಾವು ಹಾಕಬೇಕು. ಇದರಲ್ಲಿ ಹೆಕ್ಟೇರ್ಗೆ 2.5 ಎಕರೆಗೆ ನಾವು ಸುಮಾರು ಇಷ್ಟು ಹಾಕಬೇಕು. ಆದರೆ 50% ಸಾರಜನಕವನ್ನು ಮತ್ತು ಪೂರ್ತಿಯಾದ ರಂಜಕ ಪೊಟ್ಯಾಷನ್ನ ಈ ನಾಟಿ ಮಾಡೋಕ್ಕಿಂತ ಮೊದಲೇ ನಾವು ಹಾಕಬೇಕು. ಆದರೆ ಇನ್ನುಳಿದ 50% ಸಾರಜನಕವನ್ನು ನಾಟಿ ಮಾಡಿದ ಒಂದು ತಿಂಗಳ ನಂತರ ನಾವು ಹಾಕಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಏನೇನು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಈ ಬೆಳೆಯನ್ನು ಸಾಮಾನ್ಯವಾಗಿ 3 ವಿಧಗಳಲ್ಲಿ ನಾವು ಬಿತ್ತನೆ ಮಾಡಬಹುದು. ಒಂದು, ಸಸಿಯನ್ನು ನಾಟಿ ಮಾಡಬೇಕು. ಈ ಸಸಿ ನಾಟಿ ಮಾಡುವಾಗ ನಾವು ಸುಮಾರು 1 ಹೆಕ್ಟರ್ಗೆ ಬೇಕಾಗುವಷ್ಟು ಸಸಿಗಳನ್ನು ತಯಾರಿಸಲು 7.5 ಮೀಟರ್ ಉದ್ದ ಮತ್ತು 1.2 ಮೀಟರ್ ಅಗಲವಾದ ಮತ್ತು 10 ಸೆಂಟಿಮೀಟರ್ ಎತ್ತರದ ಸುಮಾರು 25 ಮಡಿಗಳನ್ನು ನಾವು ತಯಾರಿಸ್ಕೋಬೇಕು 1 ಹೆಕ್ಟರ್ಗೆ. ಅಂದರೆ 1 ಎಕರೆಗೆ 10 ಮಡಿಗಳಷ್ಟು ನಾವು ಈ ಒಂದು ಅಳತೆಯ ಮಡಿಗಳನ್ನು ತಯಾರಿಸಿಕೊಂಡು ಅದರಲ್ಲಿ 1 ಮಡಿಗೆ 3-4 ಬುಟ್ಟಿಯಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ಸರಿಯಾಗಿ 1 ಮಡಿಗೆ ಹಾಕೋಬೇಕು. ಅದಲ್ಲದೆ 3-4 ಮಂಕ್ರಿ ಕೊಟ್ಟಿಗೆ ಗೊಬ್ಬರ, 3-4 ಬುಟ್ಟಿಯಷ್ಟು ಕೊಟ್ಟಿಗೆ ಗೊಬ್ಬರ 1 ಮಡಿಗೆ ಹಾಕೋಬೇಕು ಮತ್ತು 1/2 ಕೆಜಿ ಈ ಸಂಯುಕ್ತ ರಾಸಾಯನಿಕ ಗೊಬ್ಬರ 15-15-15 ಅಂತ ಮಾರುಕಟ್ಟೆಯಲ್ಲಿ ಸಿಗತೈತಿ. ಅದನ್ನು ನಾವು ಸರಿಯಾಗಿ ಮಣ್ಣಿನಲ್ಲಿ ಬೆರೆಸ್ಕೋಬೇಕು. ನಂತರ ಬೀಜವನ್ನು 7.5 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ನಾವು ತೆಳುವಾಗಿ ಬಿತ್ತನೆ ಮಾಡಿ ತಕ್ಷಣ ಮಡಿಗೆ ನೀರುಣಿಸಬೇಕು. ಹೀಗೆ ಮಾಡಿದ ಸಸಿಗಳು 6-8 ವಾರಗಳಲ್ಲಿ ನಾಟಿಗೆ ಸಿದ್ಧಾಗ್ತಾವ. ಎರಡನೇದಂದ್ರೆ ಕೂರಿಗೆ ಬಿತ್ತನೆ ಮತ್ತು ಚಲ್ಲುದು ಅಂತೇಳಿ, ಇದು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಜಿಲ್ಲೆಯಲ್ಲಿ ಮಳೆಯಾಶ್ರಿತ ಬೆಳೆಗೆ ರೂಢಿಯಾಗಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಪದ್ಧತಿಯಿಂದ ಕಡಿಮೆ ಇಳುವರಿ ಬರೋದ್ರಿಂದ ರೈತರು ಇದನ್ನ ಪಾಲಿಸೋದು ಸೂಕ್ತ ಅಲ್ಲ ಅಂತ ಹೇಳಿ ಹೇಳ್ತೇವೆ. ಅಂದ್ರೆ ಕೈಯಿಂದ ಚೆಲ್ಲದು ಒಳ್ಳೇದಲ್ಲ, ಕೂರಿಗೆ ಬಿತ್ತನೆಯನ್ನು ಭೂಮಿ ಸಿದ್ಧಪಡಿಸಿಕೊಂಡು ಪೂರ್ತಿ ಗೊಬ್ಬರ ಹಾಕಿ ಬೀಜವನ್ನು 30 ಸೆಂಟಿಮೀಟರ್ ಅಂತರ ಸಾಲುಗಳಲ್ಲಿ ನಾವು ಕೂರಿಗೆಯಿಂದ ಕೂಡ ಬಿತ್ತನೆ ಮಾಡಬಹುದು. 1 ಫೂಟ್ಗೆ ಅಂತರ ಇಟ್ಟುಕೊಂಡು ಕೂರಿಗೆ ಬಿತ್ತನೆ ಮಾಡಿದಾಗ್ಲೂ ಇಳುವರಿ ಪರವಾಗಿಲ್ವಾ? ಹಾ, ಇಳುವರಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರುತ್ತೆ. ಅಂದ್ರೆ ನಾವು ಚೆಲ್ಲದಕ್ಕಿಂತ ಉತ್ತಮ ಕೂರಿಗೆ ಬಿತ್ತನೆ ಮಾಡುದು. ಹೆಚ್ಚಾಗಿ ಮಡಿಗಳನ್ನು ತಯಾರಿಸಿ ಸಸಿಗಳನ್ನ ನಾಟಿ ಮಾಡೋದು ಬಹಳ ಚೆನ್ನಾಗಿರುತ್ತೆ. ಸಸಿಗಳನ್ನ ಎಷ್ಟು ಅಂತರದಲ್ಲಿ ನಾಟಿ ಮಾಡ್ಕೋಬೇಕಾಗತ್ತೆ ಅಂತೀರಿ? ನಾವು ಏನ್ ಮಾಡ್ಬೇಕಂದ್ರೆ ಸುಮಾರು 15 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ 10 ಸೆಂಟಿಮೀಟರ್ಗೆ ಒಂದರಂತೆ ಹೆಚ್ಚು ಆಳಕ್ಕೆ ಇಳಿದಂತೆ ನಾಟಿ ಮಾಡ್ಬೇಕು. ಬಹಳ ಡೀಪ್ ಹೋಗ್ಬಾರ್ದು, ಯಾಕಂದ್ರೆ ಇದರ ಬೇರುಗಳು ಬಹಳ ಮೇಲೆ ಪದರಿನಲ್ಲಿ ಇರೋದ್ರಿಂದ ನಾವು ಬಹಳ ಮಾಡಬಾರ್ದು. ಮತ್ತೆ ತಕ್ಷಣ ನೀರು ಹಾಕ್ಬೇಕು. ನಾ ಆಗ್ಲೇ ಹೇಳಿದ ಹಾಗೆ 50% ಸಾರಜನಕ ಮತ್ತು ರಂಜಕ ಪೊಟ್ಯಾಷಿಯಂ ಮತ್ತು ಪೂರ್ತಿ ಕೊಟ್ಟಿಗೆ ಗೊಬ್ಬರವನ್ನು ನಾಟಿ ಮಾಡೋಕ್ಕಿಂತ ಮೊದಲ ಮಣ್ಣಿನಲ್ಲಿ ಬೆರೆಸಬೇಕು. ಉಳಿದ ಈ 50% ಸಾರಜನಕ ನಾಟಿ ಮಾಡಿದ 6 ವಾರಗಳ ನಂತರ ನಾವು ಮಣ್ಣಿಗೆ ಸರಿಯಾಗಿ ಬೆರೆಸಿ ನೀರನ್ನ ಕೊಡಬೇಕಾಗತ್ತೆ. ಇನ್ನ ಮುಖ್ಯವಾಗಿ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಈರುಳ್ಳಿಯಲ್ಲಿ, ಹಾಗೇನೆ ಯಂತ್ರ ಬೇಸಾಯ ಕಳೆ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ? ಈಗ ಸಾಮಾನ್ಯವಾಗಿ ನಾವು ಹವಾಮಾನ ಮತ್ತು ಮಣ್ಣಿನ ಗುಣಧರ್ಮಕ್ಕನುಗುಣವಾಗಿ 4-5 ದಿನಗಳಿಗೊಮ್ಮೆ ನೀರು ಉಣಿಸಬೇಕು. ಈ ಕೊಯ್ಲಿಗೆ 15 ದಿವಸಕ್ಕೆ ಮುಂಚೆ ನೀರು ಕೊಡೋದನ್ನ ನಾವು ಬಿಡಬೇಕು. ಇದರಿಂದ ನಾವು ಈರುಳ್ಳಿಯ ಮೇಲ್ಮಟ್ಟದ ಬೇರಿನ ಬೆಳೆ ಆದ್ರಿಂದ ಕಳೆಯನ್ನು ಮುಕ್ತವಾಗಿಡೋದು ನಾವು ಬಹಳ ಪ್ರಮುಖವಾದದ್ದು. ಇದರಲ್ಲಿ ನಾವು ಈಗ ಸಾಮಾನ್ಯವಾಗಿ ಕಳೆ ನಿರ್ವಹಣೆಯನ್ನು ಈರುಳ್ಳಿಯಲ್ಲಿ ಪೆಂಡಿಮಿಥಿಲಿನ್ ಅಂತ ಹೇಳಿ ಹೇಳ್ತೀವಿ ನಾವು, ಕಳೆನಾಶಕವನ್ನು ಬಿತ್ತನೆ ನಂತರ ಪ್ರತಿ ಲೀಟರ್ಗೆ 4 ಮಿಲಿಲೀಟರ್ ನೀರಿಗೆ ಸೇರಿಸಿ ಮಣ್ಣಿನಲ್ಲಿ ತೇವಾಂಶ ಇರುವಾಗ ನಾವು ಸಿಂಪರಣೆಯನ್ನು ಮಾಡಬೇಕು. ಅದಲ್ಲದೆ ಈ ಈರುಳ್ಳಿ ಸಸಿಗಳನ್ನು ನಾಟಿ ಮಾಡಿದ ತಕ್ಷಣ 2 ಲೀಟರ್ನಷ್ಟು ಪ್ರತಿ ಹೆಕ್ಟರ್ಗೆ 1000 ಲೀಟರ್ ನೀರಿನಲ್ಲಿ ಬೆರೆಸಿ ಬ್ಯೂಟೋಕ್ಲೋರ್ ಅಂತೇಳಿ ಸಿಗುತ್ತೆ, ಅದನ್ನು ಕೂಡ ಸಿಂಪಡಿಸಬಹುದು. ಆಮೇಲೆ ನಾಟಿ ಮಾಡಿದ 30 ದಿನಗಳ ನಂತರ 1.1 ಲೀಟರ್ ಆಕ್ಸಿಫ್ಲೋರೋಪಿನ್ ಅಂತೇಳಿ ಸಿಗುತ್ತೆ, ಅದನ್ನು 1000 ಲೀಟರ್ನಲ್ಲಿ ಅಂದರೆ 2.5 ಎಕರೆಗೆ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿದರೆ ನಾವು ಒಳ್ಳೆಯ ಒಂದು ಕಳೆ ಮತ್ತು ಈ ಕರಿಕೆ ಮತ್ತು ಜೇಕು ಹೊರತುಪಡಿಸಿ ಉಳಿದ ಎಲ್ಲ ಕಳೆಗಳನ್ನು ನಾವು ಇದರಲ್ಲಿ ನಿಯಂತ್ರಣ ಮಾಡಬಹುದು. ಅಂದರೆ ಇದರ ಬೇರುಗಳು ಬಹಳ ಮೇಲೆ ಇರೋದು ಕಳೆ ನಿರ್ವಹಣೆ ಬಹಳ ಮುಖ್ಯ, ಬಹಳ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಕಳೆ ನಿರ್ವಹಣೆ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ನಮಗೆ ಇಳುವರಿ ಸಾಕಷ್ಟು ನಷ್ಟ ಆಗುತ್ತೆ, ಬೆಳೆನೇ ಬರೋದಿಲ್ಲ ಅಂತ ಹೇಳ್ಬೋದು. ಇನ್ನ ಈ ಅಂತರ ಬೇಸಾಯ ಯಾವಾಗ ಮಾಡಬೇಕಾಗತ್ತೆ, ಕಳೆ ತೆಗೆಯೋದನ್ನ ಯಾವಾಗ ಮಾಡಬೇಕಾಗತ್ತೆ? ಈಗ ಕಳೆಯನ್ನು ನಾವು ಕೈಯಿಂದ ಒಂದು ನಾಟಿ ಮಾಡಿದ 40 ದಿನಗಳ ನಂತರ ಒಂದು ಬಾರಿ ಕೈಯಿಂದ ಕಳೆ ತೆಗಿಬೇಕು. ಮತ್ತೆ ಈಗ ಸುಮಾರು ಈರುಳ್ಳಿ ಮತ್ತು ಮೆಣಸಿನಕಾಯಿಯನ್ನು ಅಂತರ ಬೆಳೆಯಾಗಿ ಉಪಯೋಗ ಮಾಡಿದಲ್ಲಿ ಬೀಜ ಬಿತ್ತಿದ 2 ದಿನಗಳ ಒಳಗಾಗಿ ಪ್ರತಿ ಹೆಕ್ಟರ್ಗೆ ನಾವು 3.3 ಲೀಟರ್ ಪೆಂಡಿಮಿಥಿಲಿನ್ 1000 ಲೀಟರ್ಗೆ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿದ್ರೆ ಕಳೆ ಮುಕ್ತವಾಗಿ ನಾವು ಹೊಲವನ್ನು ಇಡಬಹುದು. ಮತ್ತೆ ಈರುಳ್ಳಿನಲ್ಲೂ ಕೀಟ ರೋಗಗಳ ಹಾವಳಿ ಏನಾದರೂ ಕಂಡು ಬರುತ್ತೆ? ಈರುಳ್ಳಿಯಲ್ಲಿ ಕೀಟಗಳು ಇದಾವೆ, ಸಾಕಷ್ಟು ಕೀಟಗಳು ಕಂಡು ಬರ್ತಾವೆ ಮತ್ತು ರೋಗಗಳು. ಇದರಲ್ಲಿ ಇನ್ನೊಂದು ಪ್ರಮುಖವಾದ ವಿಷಯ ಅಂದ್ರೆ ಸಸ್ಯ ಪ್ರಚೋದಕಗಳನ್ನು ಇತ್ತೀಚಿನ ದಿನಗಳಲ್ಲಿ ಬಳಸ್ತಾ ಇದ್ದಾರೆ. ಅಂದ್ರೆ ಹೆಚ್ಚಿನ ಇಳುವರಿಯನ್ನು ಪಡೆದು ಮತ್ತು ಗುಣಮಟ್ಟನೂ ಚೆನ್ನಾಗಿರುತ್ತೆ. ಇದರಲ್ಲಿ ನಾವು ಮುಖ್ಯವಾಗಿ ಬೀಜ ಬಿತ್ತಿದ ಅಥವಾ 50 ದಿನಗಳ ನಂತರ ಮಿರಾಕುಲನ್ ಅಂತ ಹೇಳಿ ಬರ್ತೈತಿ. ಪ್ರತಿ ಲೀಟರ್ ನೀರಿಗೆ 2 ml ಸಸ್ಯ ಸಂರಕ್ಷಣೆ ಸಿಂಪಡಣೆ ಮಾಡೋದ್ರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ಅಂದ್ರೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತೀರಿ ಅದು? ಅದು ಈರುಳ್ಳಿಯ ಗಡ್ಡೆ ಗುಣಮಟ್ಟನು ಜಾಸ್ತಿ ಇರುತ್ತೆ ಮತ್ತು ಹೆಚ್ಚಿನ ಇಳುವರಿನೂ ಕೂಡ ಅದರಿಂದ ಬರ್ತದೆ. ಗಾತ್ರನೂ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗತ್ತೆ. ಇನ್ನು ಸಸ್ಯ ಸಂರಕ್ಷಣೆ ಅಂತ ಹೇಳಿದ್ರೆ ತಾವು ಬರುವಂತ ಮುಖ್ಯವಾದ ರೋಗಗಳು ಯಾವ್ಯಾವ ಅಂತೀರಿ? ಕಾಡಿಗೆ ರೋಗ ಮತ್ತು ನೆರಳೆ ಎಲೆಮಚ್ಚೆ ರೋಗ, ಅಲ್ಬೆರಿನಿಯಾ ಬ್ಲೈಟ್ ಅಂತ ಬರ್ತಾವೆ, ಮತ್ತು ಥ್ರಿಪ್ಸ್ ನುಸಿ ಇವನ್ನು ರಸ ಹೀರುವ ಕೀಟಗಳು, ಅವು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರ್ತಾವೆ. ಅವುಗಳಿಗೆ ಸೂಕ್ತ ನಿರ್ವಹಣಾ ಕ್ರಮವನ್ನು ಉಪಯೋಗಿಸಿ ಕೈಗೊಳ್ಳಬೇಕಾಗುತ್ತೆ, ಹತೋಟಿ ಮಾಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಈರುಳ್ಳಿಯನ್ನು ಯಾವ ಹಂತದಲ್ಲಿ ಕಟಾವು ಮಾಡಿದರೆ ಒಳ್ಳೆ ಗುಣಮಟ್ಟದ ಗಡ್ಡೆಗಳನ್ನು ಪಡ್ಕೋಬಹುದು ಅಂತ? ಸಾಮಾನ್ಯವಾಗಿ ನಾವು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಬೇಕು, 50% ಬಾಗಿದಾಗ ನಾವು ಕಟಾವನ್ನು ಮಾಡಬೇಕು. ಮತ್ತು ಗಡ್ಡೆಗಳನ್ನು ತೆಗೆದು 1 ವಾರ ಬಿಸಿಲಿನಲ್ಲಿ ಒಣಗಿಸಬೇಕು ಅವನ್ನ. ಅದಾದ ನಂತರ ಈ ರೀತಿ ಮಾಡೋದ್ರಿಂದ ಸುಮಾರು 1.5 ಎಕರೆಗೆ 20-25 ಟನ್ ಇಳುವರಿಯನ್ನ ಪಡಿಬಹುದು. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ತರಕಾರಿಯಲ್ಲಿ, ಈರುಳ್ಳಿಯಲ್ಲಿ ಇರ್ಬೋದು, ಬೇರೆ ತರಕಾರಿಯಲ್ಲಿ ಕೂಡ ನಾವು ಕೊಯ್ಲು ಮಾಡಿದ ನಂತರ ಆ ಒಂದು ಬೆಳೆಯನ್ನ ನಾವು ನೆರಳಿಗೆ ಸಾಕಿಸೋದು ಬಹಳ ಸೂಕ್ತವಾದದ್ದು. ಇಲ್ಲಾಂದ್ರೆ ಅದರಲ್ಲಿರುವಂತ ಒಂದು ಏನು ತೇವಾಂಶ ಇದೆ ಅಲ್ಲ, ಒಂದು ಸ್ವಲ್ಪ ಆವಿ ಆದ್ರೂ ಬೆಳೆ ಅಷ್ಟೊಂದು ಮಾರುಕಟ್ಟೆಗೆ ಸೂಕ್ತ ಆಗುದಿಲ್ಲ ಬೇರೆ ಬೆಳೆಯಲ್ಲಿ. ಅಂದ್ರೆ ಬೆಂಡ್ ಬಂದಂಗೆ ಆಗ್ಬಿಡುತ್ತೆ. ಹಾ, ಬೆಂಡ್ ಬಂದಂಗೆ ಆಗುತ್ತೆ. ಅದಕ್ಕಾಗಿ ನಾವು ಒಂದು ಬಹಳಷ್ಟು ಒಂದು ಕೊಯ್ಲು ಮಾಡುವ ಸಮಯದಲ್ಲಿ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಿದ್ರೆ ಮಾತ್ರ ಚೆನ್ನಾಗಿ ಗುಣಮಟ್ಟದ ಬೆಳೆಯನ್ನು ನಾವು ಮಾರುಕಟ್ಟೆಗೆ ಸಾಗಿಸಬಹುದು. ಅದಲ್ಲದೆ ಮಾರುಕಟ್ಟೆಗೆ ಸಾಗಿಸುವ ಮುನ್ನ ಗಡ್ಡೆಗಳ ಗಾತ್ರಾನುಸಾರವಾಗಿ ನಾವು ವಿಂಗಡಣೆಯನ್ನು ಮಾಡಬೇಕು, ಶ್ರೇಣೀಕರಣ ಅಂತ, ಗ್ರೇಡಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿ ಮಾಡೋದ್ರಿಂದ ಒಂದು ಸೂಕ್ತವಾದ ನಮಗೆ ಬೆಲೆ ಮಾರುಕಟ್ಟೆಯಲ್ಲಿ ಸಿಗ್ತದೆ ಅಂತ ಹೇಳ್ಬೋದು. ಅಂದ್ರೆ ಅವುಗಳ ಗಾತ್ರದ ಆಧಾರದ ಮೇಲೆ ನಾವು ಗ್ರೇಡಿಂಗ್ ಶ್ರೇಣೀಕರಣವನ್ನು ನಾವು ಮಾಡಬೇಕಾಗಿದೆ. ಅಂದ್ರೆ ದೊಡ್ಡ ಗಾತ್ರದ್ದು, ಮಧ್ಯಮ ಗಾತ್ರದ್ದು, ಮಧ್ಯಮ ಗಾತ್ರ, ಸಣ್ಣ ಗಾತ್ರ, ದೊಡ್ಡ ಗಾತ್ರದ, ಈ ರೀತಿಯಾಗಿ ನಾವು ವಿಂಗಡಣೆಯನ್ನ ಮಾಡಬೇಕಾಗತ್ತೆ. ಅಂದ್ರೆ ದೊಡ್ಡ ಗಾತ್ರದ ಗಡ್ಡೆಗಳಿಗೆ ಹೆಚ್ಚಿನ ಬೆಲೆ ಇರುತ್ತೆ ಮತ್ತು ಮಧ್ಯಮ ಗಾತ್ರದ ಬೆಳೆಗಳು ಕೂಡ ಇರ್ತವೆ. ಯಾಕಂದ್ರೆ ಈಗ ನಾವು ಎಲ್ಲವನ್ನೂ ಮಿಕ್ಸ್ ಮಾಡಿ ಮಾರಿದ್ರೆ ಆ ಒಳ್ಳೆ ಒಂದು ಬೆಳೆ ಬರೋದಿಲ್ಲ. ಅದಕ್ಕಾಗಿ ಯಾವುದೇ ಒಂದು ತರಕಾರಿಯಲ್ಲಿ ಇರ್ಬೋದು, ಏನೇ ಇರ್ಬೋದು, ಗಾತ್ರಕ್ಕನುಸಾರವಾಗಿ ಶ್ರೇಣೀಕರಣ ಮಾಡೋದು ಬಹಳ ಒಂದು ಸೂಕ್ತವಾದದ್ದು. ಅದಲ್ಲದೆ ನಾವು ಈಗ ಒಂದು ಹೇಳಬೇಕಂದ್ರೆ ಈರುಳ್ಳಿ ಒಂದು ರಫ್ತು ಮಾಡುವಂತ ಒಂದು ಉತ್ತಮವಾದ ತರಕಾರಿ ಬೆಳೆ, ಬಹಳಷ್ಟು ಅವಕಾಶ ಇದೆ ಮತ್ತು ಸಾಕಷ್ಟು ರಫ್ತು ಕೂಡ ನಮ್ಮಲ್ಲಿ ಬಹಳಷ್ಟು ರಫ್ತು ಕೂಡ ಆಗ್ತಾ ಇದೆ. ಹೀಗಾಗಿ ನಾವು ಇದನ್ನ ಸರಿಯಾಗಿ ಬಳಸಿಕೊಂಡು ಈಗ ಉದಾಹರಣೆಗೆ ಅರ್ಕ ಪಿತಾಂಬರ ಅಂತ ಹೇಳ್ತೇವೆ, ಅದು ಬಹಳ ಒಂದು ರಫ್ತು ಮಾಡಲು ಸೂಕ್ತವಾದ ತಳಿ ಅಂತೇಳಿ ನಾವು ಹೇಳ್ಬೋದು. ಮತ್ತೆ ಈ ಗುಲಾಬಿ ಈರುಳ್ಳಿಗೂ ಬಹಳಷ್ಟು ಬೇಡಿಕೆ ಇದೆ ಆಮೇಲೆ ಬಿಳಿ ಈರುಳ್ಳಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬಿಳಿ ಈರುಳ್ಳಿಗಳನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಜನ ಉಪಯೋಗಿಸ್ತಾ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಸ್ವಲ್ಪ ಶೇಖರಣೆ ಮಾಡಬೇಕಾಗತ್ತೆ, ಬೆಲೆ ಕುಸ್ತಿರುತ್ತೆ, ಯಾವ ಕ್ರಮ ಅನುಸರಿಸಿ? ಶೂನ್ಯ ತೊಟ್ಟಿ ಅಂತೇಳಿ ನಾವು ಈರುಳ್ಳಿನ ಸಂಗ್ರಹಣ ಒಂದು ಬೇರೆ ಟೈಪ್ ನಾವು ಅದನ್ನ ಅಭಿವೃದ್ಧಿಪಡಿಸಿದ್ರೆ ಆ ಒಂದು ತೊಟ್ಟಿಗಳ ಪ್ರಕಾರ ನಾವು ಸಂಗ್ರಹಣೆಯನ್ನು ಕೂಡ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಉತ್ತಮವಾದ ತಳಿಗಳು ಆಲ್ಮೋಸ್ಟ್ 3-4 ತಿಂಗಳ ಕಾಲ ಕೆಡದಂತೆ ಆರಾಮಾಗಿ ಇಡಬಹುದು. ಮತ್ತೆ ಕೆಲವರು ಈ ಅಟ್ಟಗೆ ರೀತಿಯಲ್ಲಿ ಮಾಡ್ಕೊಂಡು ಅಟ್ಟ ರೀತಿಯಲ್ಲಿ ಒಂದು ಈರುಳ್ಳಿ ಶೇಖರಣಾ ಗಾರವನ್ನು ಮಾಡ್ಕೊಳ್ತಾರೆ, ಮಾಡ್ತಾ ಇದ್ದಾರೆ. ಅಂದ್ರೆ ಕೆಳಗಡೆಯಿಂದಲೂ ಗಾಳಿ ಹೋಗ್ಬೇಕು, ಆ ರೀತಿ ಪಕ್ಕದಿಂದಲೂ ಗಾಳಿ ಬರಬೇಕು, ಆ ರೀತಿ ಒಂದು ಈರುಳ್ಳಿಗಾಗಿಯೇ ಅಭಿವೃದ್ಧಿಪಡಿಸಿದ್ದು ಶೇಖರಣಾ ಒಂದು ಗೋಡೌನ್ಸ್ ಇದಾವ. ಅಂದ್ರೆ ಈಗ ಒಟ್ಟಾರೆ ನಾವು ಈ ರೀತಿ ಸುಧಾರಿತ ಬೇಸಾಯ ಕ್ರಮಗಳನ್ನೆಲ್ಲ ಅನುಸರಿಸಿ ಬೇಸಾಯ ಮಾಡಿದ್ರೆ ಎಷ್ಟು ಇಳುವರಿ ಪಡಿಬಹುದು ಅಂತೀರಿ? ಒಳ್ಳೆ ರೀತಿಯಿಂದ ಸುಮಾರು ಮಾಡಿದ್ರೆ ಪ್ರತಿ ಒಂದು ಎಕರೆಗೆ 10 ಟನ್ನಿನಷ್ಟಂತೂ ಆರಾಮಾಗಿ ನಾವು ಪಡಿಬಹುದು. ಮತ್ತೆ ಇತ್ತೀಚೆಗೆ ಈ ಗುಲಾಬಿ ಈರುಳ್ಳಿಗೂ ಸಾಕಷ್ಟು ರಫ್ತಿನ ಅವಕಾಶಗಳು ಕೂಡ ಬರ್ತಾ ಇದಾವೆ. ಗುಲಾಬಿ ಈರುಳ್ಳಿಗೂ ಕೂಡ ಸಾಕಷ್ಟು ರಫ್ತಿನ ಅವಕಾಶಗಳು ಕೂಡ ಇದಾವೆ. ಅದರಲ್ಲೂ ಸಣ್ಣ ಈರುಳ್ಳಿಗೂ ಸಂಬಂಧಪಟ್ಟಾಗೂ ತಳಿಗಳು ಅಭಿವೃದ್ಧಿಪಡಿಸಿದ್ದಾರೆ. ಸಣ್ಣ ಈರುಳ್ಳಿಗೂ ಕೂಡ ನಾ ಆಗ್ಲೇ ಹೇಳಿದ ಹಾಗೆ ನಿಮ್ಗೆ ಬೆಂಗಳೂರು ಗುಲಾಬಿ ಈರುಳ್ಳಿ ಇರ್ಬೋದು, ಅರ್ಕ ಬಿಂದು ಇರ್ಬೋದು, ಅರ್ಕ ವಿಶ್ವಾಸ ಮತ್ತೆ ಅಗ್ರಿ ಪೌಂಡ್ ರೋಸ್ ಅಂತೇಳಿ ಬಹಳಷ್ಟು 1-3 cm ಸಣ್ಣ ಗಡ್ಡೆಗಳು ಇದಾವೆ. ಗುಲಾಬಿ ಈರುಳ್ಳಿ ಅಂತ ಇದಾವೆ. ಇದು ಕೂಡ ಒಂದು ರಫ್ತು ಮಾರುಕಟ್ಟೆಗೆ ಬಹಳ ಸೂಕ್ತವಾದ ತಳಿ ಅಂತ ನಾವು ಹೇಳ್ಬೋದು. ಇದು ಬಹಳ ಒಂದು ಕಡಿಮೆ ಅವಧಿಯಲ್ಲೇ ಬರುತ್ತೆ, ಸುಮಾರು 90-100 ದಿವಸದೊಳಗೆ ನಾವು ಕಟಾವನ್ನು ಮಾಡಬಹುದು. ಈ ರೀತಿಯಾಗಿ ನಾವು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದರೆ ಈರುಳ್ಳಿಯಲ್ಲಿ ಒಳ್ಳೆಯ ಒಂದು ಇಳುವರಿಯನ್ನು ಪಡಿಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಈರುಳ್ಳಿ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಚಂದ್ರಶೇಖರ್ ಹಂಚಿನಮನಿಯವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9480410721. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9480410721. ತುಂಬ ಸಂತೋಷ ಡಾಕ್ಟರ್ ಚಂದ್ರಶೇಖರ್ ಹಂಚಿನಮನಿಯವರೇ, ತಾವಿದುವರೆಗೂ ಈರುಳ್ಳಿಯಲ್ಲಿರುವಂತಹ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೂ ಈರುಳ್ಳಿ ಬೇಸಾಯ ಕುರಿತು ತೋಟಗಾರಿಕೆ ಮಹಾವಿದ್ಯಾಲಯದ ತರಕಾರಿ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಚಂದ್ರಶೇಖರ್ ಹಂಚಿನಮನಿ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬದ್ಧತೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್. ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಹೆರಿಗೆ ಸಮಯದಲ್ಲಿ ಸಂಭವಿಸುವ ಗರ್ಭಿಣಿಯರ ಸಾವು ತಪ್ಪಿಸಲು ಜನನಿ ಸುರಕ್ಷಾ ಯೋಜನೆ. ಆಸ್ಪತ್ರೆಯಲ್ಲೇ ಹೆರಿಗೆ ಮಾಡಿಸಿ ತಾಯಿ ಮಗುವಿನ ಜೀವ ಉಳಿಸಿ. ಬಿಪಿಎಲ್, ಎಸ್ಸಿ, ಎಸ್ಟಿ ಕುಟುಂಬಗಳಲ್ಲಿ ಆಸ್ಪತ್ರೆಯಲ್ಲೇ ಹೆರಿಗೆ ಪ್ರಮಾಣ ಹೆಚ್ಚಿಸಲು ಸರ್ಕಾರದಿಂದ ಸಹಾಯಧನ. ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ಪತ್ರೆ ಹೆರಿಗೆಗೆ 700 ರೂಪಾಯಿಗಳು, ನಗರ ಪ್ರದೇಶದಲ್ಲಿ ಆಸ್ಪತ್ರೆ ಹೆರಿಗೆಗೆ 600 ರೂಪಾಯಿಗಳ ಪ್ರೋತ್ಸಾಹಧನ. ಜನನಿ ಸುರಕ್ಷಾ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ನಮಸ್ಕಾರ. ಭಾರತದ ಪೋಲಿಯೋ ವಿರುದ್ಧದ ವಿಜಯ ಗಾಥೆಯನ್ನು ದೊಡ್ಡ ದೊಡ್ಡ ಶಬ್ದಗಳಲ್ಲಿ ಬರೆಯಲಾಗುತ್ತೆ, ಆದ್ರೆ ಈ ಗೆಲುವನ್ನು ಕಾಯ್ದುಕೊಳ್ಳಲು ನಾವು ನಮ್ಮ ಪ್ರಯತ್ನವನ್ನು ಸದಾ ಮಾಡಬೇಕು. ಎಲ್ಲಿಯ ತನಕ ಅಂದ್ರೆ ಈ ಜಗತ್ತಿನಿಂದ ಪೋಲಿಯೋದ ಅಪಾಯ ಪೂರ್ತಿಯಾಗಿ ನಿರ್ಮೂಲ ಆಗುವ ತನಕ ಮಾಡಬೇಕು. ಅಪಾಯ ಇನ್ನು ಮುಗಿದಿಲ್ಲ. ಹಾಗಾಗಿ ಪೋಲಿಯೋದ ಡೋಸ್ ಪ್ರತಿ ಬಾರಿಯೂ ಕುಡಿಸಬೇಕು. 2 ಹನಿ ಪ್ರತಿ ಬಾರಿ. ಪೋಲಿಯೋ ವಿರುದ್ಧ ವಿಜಯ ನಿರಂತರ. ಹುಟ್ಟಿನಿಂದ 5 ವರ್ಷಗಳ ತನಕ ಪೋಲಿಯೋ ಡೋಸ್ ಕುಡಿಸಬೇಕು ಪ್ರತಿ ಬಾರಿ. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ಈಗ ಕೇಳಿ ಪಿಎಂ ಜಗದೀಶ್ ಅವರಿಂದ ನೀರಾವರಿ ನೀರಿನ ಪರೀಕ್ಷೆ ಕುರಿತು ಮಾಹಿತಿ. ನೀರಾವರಿ ಅಂದರೆ ಭೂಮಿಯಲ್ಲಿ ಈ ಪೈರುಗಳ ಬೆಳವಣಿಗೆಗೆ ಅವಶ್ಯಕವಾದಂಥ ನೀರನ್ನು ಕೃತಕವಾಗಿ ಒದಗಿಸುವಂಥದ್ದು. ಮಳೆ ನೀರು ಭೂಮಿಯನ್ನು ಸೇರೋ ತನಕ ಪರಿಶುದ್ಧವಾಗಿರುತ್ತೆ. ಭೂಮಿ ಸೇರಿದಾಗ ಅಲ್ಲಿರುವಂಥ ಲವಣಾಂಶಗಳ ಜೊತೆಗೆ ಬೆರೆತು ಬಾವಿ, ಕೆರೆ, ನಾಲೆಯನ್ನು ಸೇರುತ್ತೆ. ಹೀಗೆ ನೀರು ಹರಿದು ಬರುವಂಥ ಪ್ರದೇಶ ಸಾಕಷ್ಟು ಪ್ರಮಾಣದಲ್ಲಿ ಚೌಳು ಅಥವಾ ಕ್ಷಾರವಾಗಿ ಬೆಳೆಯ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ, ಜೊತೆಗೆ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಸಸ್ಯದಲ್ಲಿ ನಡೆಯುವಂಥ ಎಲ್ಲ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಕ್ರಿಯೆಗಳಿಗೆ ನೀರು ಅತ್ಯವಶ್ಯಕವಾಗಿ ಬೇಕು. ಸಕಾಲದಲ್ಲಿ ಅವಶ್ಯಕ ಪ್ರಮಾಣದಲ್ಲಿ ಮಳೆ ಬೀಳದೇ ಇದ್ದಾಗ ಮತ್ತು ಮಳೆ ನೀರಿನ ಹಂಚಿಕೆ ಅಸಮರ್ಪಕವಾದಾಗ ಹೆಚ್ಚಿನ ಸುಸ್ಥಿರ ಉತ್ಪಾದಕತೆಗಾಗಿ ಬೆಳೆಯ ಬೆಳವಣಿಗೆಯ ಕ್ಲಿಷ್ಟವಾದ ಹಂತಗಳಲ್ಲಿ ನೀರಾವರಿ ನೀರಿನ ಮೂಲಗಳಾದಂಥ ಬಾವಿ, ಕೆರೆ, ಹಳ್ಳ, ಕೊಳ್ಳ, ನದಿ, ಕೈಗಾರಿಕೆಗಳು ಮತ್ತು ಗೃಹ ಬಳಕೆಯಿಂದ ದೊರೆತಂಥ ತ್ಯಾಜ್ಯ ನೀರನ್ನು ಕೃತಕವಾಗಿ ಬೆಳೆಗಳಿಗೆ ಒದಗಿಸಬೇಕಾಗುತ್ತೆ. ನೀರಾವರಿಗೆ ಬಳಸುವಂಥ ಈ ಎಲ್ಲ ಮೂಲದ ನೀರಿನಲ್ಲಿ ಕರಗಬಲ್ಲಂಥ ಲವಣ, ವಿಷವುಂಟು ಮಾಡುವಂಥ ವಸ್ತು, ಹಾಗೆಯೇ ಸಾವಯವ ವಸ್ತುಗಳು ಹೆಚ್ಚಿನ ಪ್ರಮಾಣದಲ್ಲಿರ್ತವೆ. ನೀರಾವರಿ ನೀರಿನ ಗುಣಮಟ್ಟ ನೀರಿನಲ್ಲಿರುವಂಥ ಈ ಅಂಶಗಳನ್ನು ಅವಲಂಬಿಸಿರುತ್ತೆ. ನೀರಾವರಿ ನೀರಿನ ಗುಣಮಟ್ಟವನ್ನು ತಿಳಿದುಕೊಳ್ಳದೆ ಅವೈಜ್ಞಾನಿಕವಾಗಿ ನೀರನ್ನು ಕೊಡೋದ್ರಿಂದ ಮಣ್ಣು ಮತ್ತು ಬೆಳೆಗಳ ಆರೋಗ್ಯ ಹದಗೆಡುತ್ತೆ. ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿದ್ದಾಗಲೂ ಕೂಡ ಬೆಳೆಯಲ್ಲಿ ನೀರಿನ ಕೊರತೆ ಕಂಡುಬರೋದಕ್ಕೆ ಮುಖ್ಯವಾದಂಥ ಕಾರಣ ನೀರಿನ ಚೌಳುತನ. ಸೋಡಿಯಂನ ಅಂಶ ಜಾಸ್ತಿ ಇರುವಂಥ ನೀರನ್ನು ನೀರಾವರಿಗೆ ಬಳಸೋದ್ರಿಂದ ಮಣ್ಣಿನ ಕಣಜೋಡಣೆ ಹಾಳಾಗುತ್ತೆ, ಜೊತೆಗೆ ಬೆಳೆನಲ್ಲಿ ಸೋಡಿಯಂ ಅಂಶ ಹೆಚ್ಚಾಗೋದು ಕಂಡುಬರುತ್ತೆ. ಇನ್ನು ನೀರಿನ ಪರೀಕ್ಷೆಯನ್ನು ನಾವು ಮಾಡಿಸ್ಕೊಳ್ಳೋದಕ್ಕೆ ನೀರಿನ ಮಾದರಿಯನ್ನು ತೆಗೆಯೋದು ಬಹಳ ಮುಖ್ಯ. ನೀರಿನ ಮಾದರಿಯನ್ನು ತೆಗೆದು ಶೇಖರಣೆ ಮಾಡೋದಕ್ಕೆ ಲೋಹದ ಪಾತ್ರೆಗಳನ್ನು ಬಳಸಬಾರ್ದು. ಹೊಸದಾದ ಪ್ಲಾಸ್ಟಿಕ್ ಅಥವಾ ಗಾಜಿನ ಬಾಟಲಿಗಳನ್ನು ಬಳಸಬೇಕು. ಕೊಳವೆ ಬಾವಿಯ ನೀರಿನ ಮಾದರಿ ತೆಗೆಯೋದಕ್ಕಿಂತ ಮೊದಲು 10-15 ನಿಮಿಷದ ಕಾಲ ನೀರನ್ನು ಹರಿದೋಗೋದಕ್ಕೆ ಬಿಟ್ಟು ಆಮೇಲೆ ನೀರನ್ನು ನಾವು ಶೇಖರಣೆ ಮಾಡ್ಕೋಬೇಕಾಗತ್ತೆ. ಬಾವಿ, ನದಿ, ಕೆರೆ, ಹಳ್ಳ ಕೊಳ್ಳ ಮತ್ತು ನಾಲೆಗಳ ಮಧ್ಯಭಾಗದಿಂದ ನೀರನ್ನು ನಾವು ಈ ಬಾಟ್ಲಿಗಳಲ್ಲಿ 4 ಸಾರಿ ಸಂಗ್ರಹಿಸಿ ಅದನ್ನು ಹೊರಗಡೆ ಚೆಲ್ಲಿ 5ನೇ ಬಾರಿ ಸಂಗ್ರಹಿಸಿದಂಥ ನೀರನ್ನು ವಿಶ್ಲೇಷಣೆಗೆ ಒಳಪಡಿಸಬೇಕಾಗತ್ತೆ. ನೀರಿನಲ್ಲಿ ಏನಾದರೂ ಕಸ ಕಡ್ಡಿಗಳಿದ್ದರೆ ಆ ಒಂದು ಬಾಟ್ಲಿಗಳಲ್ಲಿ ಇರುವಂಥ ನೀರನ್ನು ಸೋಸಿ ಸಂಗ್ರಹಿಸಬೇಕಾಗತ್ತೆ. ನೀರಿನ ಮಾದರಿಯನ್ನು ತುಂಬಿದಂಥ ಬಾಟ್ಲಿಗಳ ಮೇಲೆ ರೈತರ ಹೆಸರು, ನೀರಾವರಿ ನೀರಿನ ಮೂಲ, ಊರಿನ ಹೆಸರು, ನೀರಾವರಿ ನೀರಿನ ಮಾದರಿ ತೆಗೆದಂಥ ದಿನಾಂಕ ಮುಂತಾದ ವಿವರಗಳನ್ನು ನಮೂದಿಸಬೇಕಾಗತ್ತೆ. ನೀರನ್ನು ಪರೀಕ್ಷೆ ಮಾಡಿಸೋದಕ್ಕೆ ಸುಮಾರು 1/4 ಲೀಟರ್ನಿಂದ 1 ಲೀಟರ್ನಷ್ಟು ನೀರು ಬೇಕಾಗತ್ತೆ. ನೀರಿನ ಮಾದರಿಯ ವಿಶ್ಲೇಷಣೆಯನ್ನು ಆದಷ್ಟು ಬೇಗ ಮಾಡೋದು ಒಳ್ಳೆಯದು. ಸ್ವಲ್ಪ ಏನಾದರೂ ವಿಳಂಬ ಆದರೆ ಅನಿವಾರ್ಯವಾಗಿ ನೀರಿಗೆ 2-3 ಹನಿ ಟಾಲಿನ್ ರಾಸಾಯನಿಕವನ್ನು ಹಾಕಬೇಕಾಗತ್ತೆ. ಅಥವಾ ನೀರನ್ನು 4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಶೀತಲೀಕರಣಕ್ಕೆ ಒಳಪಡಿಸಬೇಕು. ಇಲ್ಲದೆ ಹೋದರೆ ನೀರಿನಲ್ಲಿರುವಂಥ ಸೂಕ್ಷ್ಮಜೀವಿಗಳು ನೀರಿನ ಜೈವಿಕ ರಾಸಾಯನಿಕ ಗುಣಧರ್ಮಗಳನ್ನು ಬದಲಾಯಿಸ್ತವೆ. ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ ನೀರಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳನ್ನು ವಿಶ್ಲೇಷಣೆ ಮಾಡಲಾಗುತ್ತೆ. ನೀರಾವರಿಗೆ ಬಳಸುವಂಥ ನೀರು ಬಣ್ಣ, ವಾಸನೆ, ನೊರೆ, ರಾಡಿ ಮತ್ತು ಕಸ ಕಡ್ಡಿಯಿಂದ ಹೊರತಾಗಿರಬೇಕಾಗತ್ತೆ. ನೀರಾವರಿಯ ನೀರನ್ನು ಬೇರೆ ಮೂಲಗಳಿಗೆ ಹೋಲಿಸಿ ನೋಡಿದರೆ ಕೈಗಾರಿಕೆ ಮತ್ತು ಗೃಹ ಬಳಕೆಯಿಂದ ದೊರೆತಂಥ ತ್ಯಾಜ್ಯ ನೀರಿನಲ್ಲಿ ನೀರಿನ ಈ ಭೌತಿಕ ಗುಣಧರ್ಮಗಳನ್ನು ವಿಶ್ಲೇಷಣೆ ಮಾಡೋದು ತುಂಬ ಉಪಯುಕ್ತ. ನೀರಾವರಿಗೆ ಬಳಸುವಂಥ ನೀರಿನ ರಸಸಾರ ತಟಸ್ಥವಾಗಿರಬೇಕು. ಅಂದರೆ ರಸಸಾರ 6.5-7.5 ಇರಬೇಕಾಗತ್ತೆ. ನೀರಿನ ರಸಸಾರ 7.5ಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ಕ್ಷಾರ ನೀರು ಅಂತ ಕರೀತಾರೆ. ಕ್ಷಾರಯುಕ್ತ ನೀರನ್ನು ನೀರಾವರಿಗೆ ಬಳಸೋದಕ್ಕಿಂತ ಮುಂಚೆ ಅದನ್ನು ಸುಧಾರಣೆ ಮಾಡಬೇಕಾಗತ್ತೆ. ನೀರಾವರಿ ನೀರಿನಲ್ಲಿ ಕರಗಬಲ್ಲ ಕ್ಲೋರೈಡ್ ಮತ್ತು ಸಲ್ಫೇಟ್ ಲವಣಗಳ ಪ್ರಮಾಣ ಜಾಸ್ತಿ ಇದ್ದರೆ ಅಂತಹ ನೀರನ್ನು ಚೌಳು ಅಂತ ಕರೀತಾರೆ. ನೀರಿನ ಈ ಚೌಳಿನ ಅಂಶವನ್ನು ವಿದ್ಯುತ್ ವಾಹಕತೆ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ. ಈ ವಿದ್ಯುತ್ ವಾಹಕತೆಯ ಮೂಲಮಾನ ಮಿಲಿಮೋಸ್ ಪರ್ ಸೆಂಟಿಮೀಟರ್ ಅಂತ. ನೀರಿನ ವಿದ್ಯುತ್ ವಾಹಕತೆಯು 750 ಮಿಲಿಮೋಸ್ ಪರ್ ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದರೆ ಅಂತಹ ನೀರನ್ನು ನೀರಾವರಿಗೆ ಸುರಕ್ಷಾ ಅಂತ ನಾವು ವಿಂಗಡಿಸಬಹುದು. ನೀರಾವರಿ ನೀರಿನ ಸೋಡಿಯಂ ಹಿಡಿದಿಟ್ಟುಕೊಳ್ಳುವಂಥ ಅನುಪಾತವನ್ನು ನೀರಿನಲ್ಲಿರುವಂಥ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಸೋಡಿಯಂ ಅಂಶಗಳ ಪ್ರಮಾಣದ ಮೇಲೆ ನಿರ್ಧರಿಸಲಾಗುತ್ತೆ. ನೀರಿನ ಸೋಡಿಯಂ ಹಿಡಿದಿಟ್ಟುಕೊಳ್ಳುವಂಥ ಅನುಪಾತ 10ಕ್ಕಿಂತ ಕಡಿಮೆ ಇದ್ದರೆ ಅಂತಹ ನೀರನ್ನು ನಾವು ಈ ನೀರಾವರಿಗೆ ಸುರಕ್ಷಾ ಅಂತ ಪರಿಗಣಿಸಬಹುದು. ಇನ್ನು ನೀರಿನ ಕ್ಷಾರತೆಯನ್ನು ಸೂಚಿಸುವಂಥ ಸೋಡಿಯಂ ಕಾರ್ಬೊನೇಟ್ ಶೇಷವನ್ನು ನೀರಿನಲ್ಲಿರುವಂಥ ಕಾರ್ಬೊನೇಟು, ಬೈಕಾರ್ಬೊನೇಟು, ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು ಮತ್ತು ಸೋಡಿಯಂಗಳ ಪ್ರಮಾಣದ ಮೇಲೆ ನಿರ್ಧರಿಸಲಾಗುತ್ತೆ. ನೀರಾವರಿಗೆ ಬಳಸುವಂಥ ನೀರಿನಲ್ಲಿ ಸೋಡಿಯಂ ಕಾರ್ಬೊನೇಟ್ ಶೇಷ 1.25ಕ್ಕಿಂತ ಕಡಿಮೆ ಇದ್ದರೆ ಅಂತಹ ನೀರು ನೀರಾವರಿಗೆ ಒಳ್ಳೆಯದಾಗಿರುತ್ತೆ. ಇನ್ನು ನಾವು ಜಮೀನಿಗೆ ನೀರನ್ನು ಕೊಡುವಂಥ ನೀರಿನಲ್ಲಿ ಕ್ಯಾಲ್ಸಿಯಂಗಿಂತ, ಅಂದರೆ ಸುಣ್ಣದ ಅಂಶಕ್ಕಿಂತ ಮೆಗ್ನೀಷಿಯಂ ಅಂಶ ಜಾಸ್ತಿ ಇದ್ದರೆ ಹೆಚ್ಚು ಪ್ರಮಾಣದಲ್ಲಿ ಈ ಸೋಡಿಯಮ್ಮು ಆ ಮಣ್ಣಿನ ಮೇಲೆ ಅಂಟ್ಕೊಳ್ಳೋದ್ರಿಂದ ಮಣ್ಣಿನ ಕಣಜೋಡಣೆ ಹಾಳಾಗೋಗುತ್ತೆ. ನೀರಿನಲ್ಲಿ ಈ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಅನುಪಾತ 1.5ಕ್ಕಿಂತ ಕಡಿಮೆ ಇದ್ದರೆ ಅಂತಹ ನೀರು ನೀರಾವರಿಗೆ ಸುರಕ್ಷಾ ಅಂತ ನಾವು ಪರಿಗಣಿಸ್ತೀವಿ. ಆದ್ದರಿಂದಲೇ ಕ್ಯಾಲ್ಸಿಯಂನ ಅಂಶ ಜಾಸ್ತಿ ಇರುವಂಥ ಗಡಸ್ ನೀರಿನಿಂದ ಮಣ್ಣು ಮೆದುವಾಗುತ್ತೆ. ಸೋಡಿಯಂ ಅಂಶ ಜಾಸ್ತಿ ಇದ್ದರೆ ಆ ನೀರಿನಿಂದ ಮಣ್ಣು ಗಡಸಾಗುತ್ತೆ. ಇನ್ನು ಚೌಳು ಅಂತರ್ಜಲ ಇರುವಂಥ ಈ ಒಣ ಪ್ರದೇಶಗಳಲ್ಲಿ ನೀರಾವರಿಗೆ ಬಳಸುವಂಥ ನೀರಿನಲ್ಲಿ ಬೋರಾನು ಮತ್ತು ಫ್ಲೋರಿನ್ ಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳೋದು ಒಳ್ಳೆಯದು. ನೀರಿನಲ್ಲಿ ಬೋರಾನ್ ಅಂಶ ಪ್ರತಿ ಲೀಟರ್ ನೀರಿಗೆ 2 ಮಿಲಿಗ್ರಾಮ್ಗಿಂತ ಕಡಿಮೆ ಇದ್ದರೆ ಆ ನೀರನ್ನು ಉತ್ತಮ ಅಂತ ನಾವು ಪರಿಗಣಿಸ್ತೀವಿ. ಅದೇ ರೀತಿ ಫ್ಲೋರಿನ್ ಅಂಶ ಪ್ರತಿ ಲೀಟರ್ ನೀರಿಗೆ 10 ಮಿಲಿಗ್ರಾಮ್ಗಿಂತ ಕಡಿಮೆ ಇರಬೇಕಾಗತ್ತೆ. ನೀರಾವರಿ ನೀರಿನಲ್ಲಿ ಪ್ರತಿ ಲೀಟರ್ ನೀರಿಗೆ 10 ಮಿಲಿಗ್ರಾಮ್ಗಿಂತ ಈ ಫ್ಲೋರಿನ್ ಅಂಶ ಜಾಸ್ತಿ ಇದ್ದರೆ ಮಣ್ಣು ಮತ್ತು ಬೆಳೆಗಳ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮವನ್ನೇನೋ ಬೀರೋದಿಲ್ಲ. ಆದರೆ ಅಂತಹ ನೀರನ್ನು ಉಪಯೋಗಿಸಿ ಬೆಳೆದಂಥ ಮೇವನ್ನು ತಿನ್ನುವಂಥ ಜಾನುವಾರುಗಳು ತೊಂದರೆಗೆ ಈಡಾಗ್ತವೆ. ನೀರಿನಲ್ಲಿರುವಂಥ ಸಾವಯವ ಅಂಶವನ್ನು ಶಿಥಿಲಗೊಳಿಸೋದಕ್ಕೆ, ಹಾಗೆಯೇ ರಾಸಾಯನಿಕ ವಸ್ತುಗಳಿಗೆ ಬೇಕಾಗುವಂಥ ಆಮ್ಲಜನಕದ ಪ್ರಮಾಣವನ್ನು ಕ್ರಮವಾಗಿ ಜೈವಿಕ ಆಮ್ಲಜನಕ ಬೇಡಿಕೆ ಮತ್ತು ರಾಸಾಯನಿಕ ಆಮ್ಲಜನಕ ಬೇಡಿಕೆ ಅಂತ ಕರೀತಾರೆ. ನೀರಿನಲ್ಲಿ ಸಾವಯವ ಅಂಶ ಜಾಸ್ತಿ ಇದ್ದರೆ ಜೈವಿಕ ಮತ್ತು ರಾಸಾಯನಿಕ ಆಮ್ಲಜನಕದ ಬೇಡಿಕೆ ಜಾಸ್ತಿಯಾಗಿ ನೀರು ಹೆಚ್ಚು ಕಡಿಮೆ ಆಮ್ಲಜನಕ ರಹಿತವಾಗುತ್ತೆ. ಅಂತಹ ನೀರನ್ನು ಭೂಮಿಗೆ ಕೊಟ್ಟಾಗ ಮಣ್ಣು ಅನಾರೋಗ್ಯಕ್ಕೆ ತುತ್ತಾಗುತ್ತೆ. ಆದ್ದರಿಂದ ನೀರಾವರಿಗೆ ಬಳಸುವಂಥ ಕೈಗಾರಿಕೆಗಳ ತ್ಯಾಜ್ಯ ನೀರಿನಲ್ಲಿ ಜೈವಿಕ ಆಮ್ಲಜನಕದ ಬೇಡಿಕೆ ಪ್ರಮಾಣ ಮುಖ್ಯವಾಗಿ ಪ್ರತಿ ಲೀಟರ್ ನೀರಿಗೆ 150-200 mg ಕಡಿಮೆ ಇರಬೇಕಾಗತ್ತೆ. ಅದೇ ರಾಸಾಯನಿಕ ಆಮ್ಲಜನಕದ ಬೇಡಿಕೆ ಪ್ರತಿ ಲೀಟರ್ ನೀರಿಗೆ 500 mg ಕಡಿಮೆ ಇರಬೇಕಾಗತ್ತೆ. ಇನ್ನು ಮರಳಿನ ಅಂಶ ಜಾಸ್ತಿ ಇರುವಂಥ ಮಣ್ಣುಗಳಿಗಿಂತ ಈ ಜೇಡಿಯ ಅಂಶ ಜಾಸ್ತಿ ಇರುವಂಥ ಮಣ್ಣುಗಳಲ್ಲಿ ಈ ಚೌಳು ನೀರಿನಿಂದಾಗುವಂಥ ದುಷ್ಪರಿಣಾಮಗಳು ಜಾಸ್ತಿ. ಕಾರಣ, ಮರಳಿನಂಶ ಜಾಸ್ತಿ ಇರುವಂಥ ಮಣ್ಣುಗಳಲ್ಲಿ ನೀರಿನ ಒಂದು ಬಸಿಯುವಿಕೆ ಪ್ರಮಾಣ ಜಾಸ್ತಿ ಇರುತ್ತೆ. ಇದಕ್ಕೆ ವ್ಯತಿರಿಕ್ತವಾಗಿ ಜೇಡಿ ಮಣ್ಣಲ್ಲಿ ನೀರು ಬಸಿಯುವ ಪ್ರಮಾಣ ಕಡಿಮೆ ಇರುತ್ತೆ. ನೀರಾವರಿಗೆ ಸುರಕ್ಷವಲ್ಲದ ನೀರನ್ನು ಚೌಳು ಮತ್ತು ಸೋಡಿಯಂಗಳೆರಡಕ್ಕೂ ಸಹಿಷ್ಣತೆ ಇರುವಂಥ ಬೆಳೆಗಳಿಗೆ ಮಾತ್ರ ಬಳಸಬಹುದು. ನೀರಿನಲ್ಲಿ ಚೌಳಿನ ಅಂಶ ಮಧ್ಯಮ ಪ್ರಮಾಣದಲ್ಲಿದ್ದರೆ ಅಂತಹ ನೀರನ್ನು ಉತ್ತಮ ಗುಣಮಟ್ಟದ ನೀರಿನೊಂದಿಗೆ ಬೆರೆಸಿ ನೀರಾವರಿ ಮಾಡಬಹುದು. ಇನ್ನು ಬಿತ್ತನೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೀಜವನ್ನು ಬಳಸಬೇಕಾಗತ್ತೆ. ನೀರಿನಲ್ಲಿ ಸೋಡಿಯಂ ಅಂಶ ಜಾಸ್ತಿ ಇದ್ದರೆ ಅಂತಹ ನೀರನ್ನು ನೀರಾವರಿಗೆ ಬಳಸೋದಕ್ಕಿಂತ ಮೊದಲು ನೀರಿಗೆ ಜಿಪ್ಸಮ್ಮನ್ನು ಬೆರೆಸಬೇಕು, ಅಥವಾ ನೀರನ್ನು ಕೊಡಬೇಕಾಗಿರುವಂಥ ಭೂಮಿಗೆ ಜಿಪ್ಸಮ್ಮು ಮತ್ತು ಸಾವಯವ ಗೊಬ್ಬರಗಳನ್ನು ಸೇರಿಸಿ ಆನಂತರ ನೀರನ್ನು ಕೊಡಬೇಕಾಗತ್ತೆ. ಇನ್ನು ನೀರಾವರಿಗೆ ಈ ಗೋಡು ಮಣ್ಣು ಸೂಕ್ತ ಆಗಿದ್ದು, ಜೇಡಿ ಮಣ್ಣಲ್ಲಿ ನೀರಾವರಿ ಅನಿವಾರ್ಯವಾದಾಗ ರಾಸಾಯನಿಕ ಮತ್ತು ಸಾವಯವ ಸುಧಾರಕಗಳ ಬಳಕೆಯಿಂದ, ಹಾಗೆಯೇ ಬಸಿಗಾಲುವೆಗಳಿಂದ ನಾವು ನೀರಾವರಿಯಿಂದ ಆಗುವಂಥ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ನೀರಿನ ಗುಣಮಟ್ಟ, ಮಣ್ಣು, ಬೆಳೆ ಮತ್ತು ಹವಾಗುಣಗಳ ಆಧಾರದ ಮೇಲೆ ನೀರಾವರಿಯ ಸೂಕ್ತತೆಯನ್ನು ನಾವು ನಿರ್ಧರಿಸಬಹುದು. ಮಣ್ಣು ಮತ್ತು ನೀರು ಪರೀಕ್ಷೆಯ ಆಧಾರದ ಮೇಲೆ ನೀರಾವರಿಯ ಸೂಕ್ತತೆಯನ್ನು ನಾವು ನಿರ್ಧರಿಸಬಹುದು. ಮಣ್ಣು ಮತ್ತು ನೀರಿನ ಪರೀಕ್ಷೆಯ ಆಧಾರದ ಮೇಲೆ ರಾಸಾಯನಿಕ ಸುಧಾರಕಗಳ ಬಳಕೆಯ ಪ್ರಮಾಣವನ್ನು ಕೂಡ ನಾವು ನಿರ್ಧರಿಸಬಹುದು. ಹೆಚ್ಚಿನ ಸುಸ್ಥಿರ ಮಣ್ಣಿನ ಉತ್ಪಾದಕತೆಗಾಗಿ ರೈತರು